ಸಾವಯವ ಇಂಗಾಲ ವೃದ್ಧಿಗೆ ಕ್ರಮಗಳು, ಈ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಾವಯವ ಇಂಗಾಲ ವೃದ್ಧಿಗೆ ಪರಿಸರ ಸ್ನೇಹಿ ಕ್ರಮಗಳು ಯಾವ್ಯಾವುದು ಇದರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಆನಂದ್ ಎಂಆರ್ ಅವರು ನಮ್ಮ ಜೊತೆಗಿದ್ದಾರೆ. ಸುಮಾರು 30 ವರ್ಷಗಳ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಅವರ ಅನುಭವ ನಮ್ಮ ರೈತರಿಗೆ ಆಗ್ತಾ ಇದೆ. ಬನ್ನಿ ಹಾಗಾದರೆ ಈ ಒಂದು ಸಾವಯವ ಇಂಗಾಲ ವೃದ್ಧಿಗೆ ಪರಿಸರ ಸ್ನೇಹಿ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಆನಂದ್ ಎಂಆರ್ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಡಾಕ್ಟರ್ ಆನಂದ್ ಅವರೇ, ಈ ಒಂದು ಸಾವಯವ ಇಂಗಾಲ ವೃದ್ಧಿಗೆ ಪರಿಸರ ಸ್ನೇಹಿ ಯಾವ್ಯಾವ ಕ್ರಮಗಳಿದ್ದಾವೆ ಒಂದೊಂದಾಗಿ ಹೇಳ್ತಾ ಹೋಗಿ. ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಇವತ್ತು ಮಣ್ಣು ಪ್ರಕೃತಿ ದತ್ತವಾಗಿ ಬಂದಿರೋ ಒಂದು ನೈಸರ್ಗಿಕ ಸಂಪನ್ಮೂಲ. ಪಂಚಭೂತಗಳಲ್ಲಿ ಮಣ್ಣು ಬಹಳ ವಿಶೇಷ ಪಾತ್ರವನ್ನು ವಹಿಸುತ್ತೆ. ಬಹುಶಃ ಈ ಭೂಮಿ ಮೇಲೆ ಮಣ್ಣಿಲ್ಲ ಅಂದರೆ ನಾವ್ಯಾರು ಬದುಕಿರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಹೌದು, ಪಂಚಭೂತಗಳಲ್ಲಿ ಮಣ್ಣು ಅಗದಿ ಪ್ರಮುಖವಾದದ್ದು, ಪ್ರಮುಖವಾದದ್ದು, ಕಣ್ಣಿಗೆ ಕಾಣಿಸೋದು. ಹೌದು. ಸೊ ಇಂಥ ಒಂದು ಮಣ್ಣಿನಿಂದಲೇ ನಮಗೆ ಜೀವ ಸಿಕ್ಕಿದೆ ಅಂದರೆ ತಪ್ಪಾಗಲಾರದು. ಸಾಧಾರಣವಾಗಿ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಹೇಳ್ತಾರೆ, 84 ಲಕ್ಷ ಜೀವರಾಶಿಗಳು ಇವತ್ತು ಈ ಭೂಮಿ ಮೇಲೆ ಇದ್ದಾವಂತ. ಸೊ ಎಲ್ಲ ಜೀವರಾಶಿಗಳಿಗೂ ಸಹ ಆಹಾರ ಕೊಡ್ತಾ ಇರೋದು ಈ ಮಣ್ಣಿನಿಂದ, ಈ ಪ್ರಕೃತಿಯಿಂದ. ಸೊ ಇಂಥ ಒಂದು ಪಂಚಭೂತಗಳಲ್ಲಿ ಪ್ರಮುಖವಾದ ಮಣ್ಣು ಇವತ್ತು ಅವಸಾನಕ್ಕೆ ಬಂದಿದೆ. ಇದನ್ನು ನಾವು ಒಂದು ರೀತಿಯಲ್ಲಿ ಕಲುಷಿತ ಮಾಡಿಬಿಟ್ಟಿದ್ದೇವೆ, ವಿಷಪೂರಿತ ಮಾಡಿದ್ದೇವೆ ಖಂಡಿತವಾಗಲೂ ಸಹ. ಸೊ ಇದನ್ನು ನಾವು ಪುನರುಜ್ಜೀವನ ಮಾಡಲೇಬೇಕೀಗ. ಯಾಕೆಂದರೆ ಮಣ್ಣಿಗೆ ಜೀವ ತುಂಬದೆ ಸಾವಯವ ಇಂಗಾಲ. ಸೊ ಸಾವಯವ ಇಂಗಾಲ ಇದ್ದರೆ ಮಣ್ಣಲ್ಲಿ ಕೋಟಿ ಕೋಟಿ ಜೀವರಾಶಿಗಳು ಅಥವಾ ಸೂಕ್ಷ್ಮಾಣುಜೀವಿಗಳು ಇರುತ್ತೆ. ಸೊ ಸಾವಯವ ಇಂಗಾಲ ಇಲ್ಲ ಅಂದರೆ ಯಾವುದೇ ರೀತಿಯ ಜೀವರಾಶಿಗಳು ಮಣ್ಣಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರೇ ಸಾವಯವ ಇಂಗಾಲದ ಬಗ್ಗೆನೇ ಸ್ವಲ್ಪ ಮಾಹಿತಿ ಮಾಡಿಕೊಟ್ಬಿಡಿ, ಇದು ಬಹಳ ಮುಖ್ಯ. ಸಿ ಮಣ್ಣಿನಲ್ಲಿ ಎಲ್ಲವೂ ಇದೆ. ಸಾಧಾರಣವಾಗಿ ನಾವು ಹೇಳೋದೇನಪ್ಪ ಅಂದರೆ ಮಣ್ಣಲ್ಲಿ ಏನಿಲ್ಲ ಅಂತ ಕೇಳಬೇಕು. ಈಗ ಚಿನ್ನ ಇದೆ, ಕಬ್ಬಿಣ ಇದೆ, ಸಕಲ ಧಾತುಗಳು ಭೂಮಿಯಲ್ಲೇ ಇದೆ. ಆಹಾರ ಕೊಡೋ ಶಕ್ತಿ ಇರೋದೇ ನಮ್ಮ ಒಂದು ಭೂಮಿ ಮತ್ತು ಮಣ್ಣಿಗೆ. ಬಹುಶಃ ಇವತ್ತು ನಾವು ಮಣ್ಣಿನಲ್ಲಿ ಯಾವ ರೀತಿ ಅಂದರೆ, ಈಗ ಕಾಡಿದೆ ಅಥವಾ ನಾವು ಕೃಷಿಯನ್ನು ಮಾಡ್ತೀವಿ, ಕಾಡಲ್ಲಿ ಯಾವುದೇ ಗೊಬ್ಬರ ಹಾಕೋದಿಲ್ಲ, ನೀರು ಕೊಡೋದಿಲ್ಲ, ಬಹಳ ಸಮೃದ್ಧವಾಗಿ ಗಿಡಗಳು ಬೆಳೆದಿರುತ್ತೆ. ಆದರೆ ನಮ್ಮ ಒಂದು ಜಮೀನಿನಲ್ಲಿ ಎಲ್ಲವೂ ಹಾಕಿದರೂ ಸಹ ಅಲ್ಲಿ ನಮಗೆ ಇವತ್ತು ಕೃಷಿಯಲ್ಲಿ ಉತ್ಪಾದನೆ ಬರ್ತಾ ಇಲ್ಲ. ಇದಕ್ಕೆ ಮೂಲಭೂತ ಕಾರಣವಾಗಿರೋದೇ ಸಾವಯವ ಇಂಗಾಲ. ಸಾವಯವ ಇಂಗಾಲ ಯಾವುದಂದ್ರೆ, ಒಂದು ರೀತಿಯಲ್ಲಿ ಮಣ್ಣಿಗೆ ಆತ್ಮ ಇದ್ದಾಗೆ. ಮನುಷ್ಯನಿಗೆ ಆತ್ಮ ಇಲ್ಲ ಅಂದರೆ ಯಾವ ರೀತಿ ನಮಗೆ ಜೀವಂತಿಕೆ ಇರೋದಿಲ್ವೋ, ಮಣ್ಣಿಗೆ ಆತ್ಮ ಇಲ್ಲ ಅಂದರೆ ಅಲ್ಲಿ ನಾವು ಯಾವುದೇ ರೀತಿಯ ಬೆಳೆಯನ್ನು ಬೆಳೆಯೋದಿಲ್ಲ. ಆದ್ದರಿಂದ ಸಾವಯವ ಇಂಗಾಲವನ್ನು ನಾವು ಸೋಲ್ ಆಫ್ ಸಾಯಿಲ್ ಅಂತ ಕರಿತೀವಿ. ಸೊ ಹಾಗಾಗ್ಬಿಟ್ಟು ಸಾವಯವ ಇಂಗಾಲವನ್ನು ಉಳಿಸಬೇಕು. ಬಹಳ ಹಿಂದೆ, ಸುಮಾರು ಒಂದು 200-300 ವರ್ಷಗಳ ಹಿಂದೆ ಹೋದರೆ ಸಾವಯವ ಇಂಗಾಲ ಮಣ್ಣಿನಲ್ಲಿ ಸುಮಾರು 2% ಅಥವಾ 2% ಇತ್ತು. ಇವತ್ತು ಅದು ಕೇವಲ 0.3 ಇಳಿದಿದೆ. 2%-0.3 ಇಳಿದಿದೆ. ಅಂದರೆ ಒಂದು ಈ ಚಮಚ ಅಥವಾ ಒಂದು ಟೇಬಲ್ ಸ್ಪೂನ್ ಮಣ್ಣನ್ನು ತಗೊಂಡ್ರೆ ಅದರಲ್ಲಿ ಕೋಟ್ಯಾನುಕೋಟಿ ಜೀವರಾಶಿಗಳಿರ್ತವೆ. ಅಂದರೆ ಈ ಭೂಮಿ ಮೇಲೆ ಎಷ್ಟು ಜನಸಂಖ್ಯೆ ಇದುವರೆಗೂ ಬಂದೋಗಿದೆ, ಅಷ್ಟು ಒಂದು ಜನಗಳಿಗಿಂತ ಹೆಚ್ಚಿನ ಒಂದು ಸೂಕ್ಷ್ಮಾಣುಜೀವಿಗಳು ಒಂದು ಚಮಚ ಮಣ್ಣಿನಲ್ಲಿ ಇರುತ್ತೆ ಅಂತ ನಮ್ಮ ವೈಜ್ಞಾನಿಕವಾಗಿ ನಾವು ಹೇಳ್ತೇವೆ. ಸೊ ಆದರೆ ಇವತ್ತು ಆ ಮಣ್ಣಿನಲ್ಲಿ ಯಾವುದೇ ರೀತಿಯ ಒಂದು ಜೀವಂತಿಕೆ ಇಲ್ಲ, ಸೂಕ್ಷ್ಮಾಣುಜೀವಿಗಳಿಲ್ಲ, ಎರೆಹುಳುಗಳಿಲ್ಲ, ಗೆದ್ದಲಿಲ್ಲ, ಇರುವೆಗಳಿಲ್ಲ, ಶತಪದಿಗಳಿಲ್ಲ, ಸಹಸ್ರಪದಿಗಳಿಲ್ಲ, ಯಾವುದೂ ಇಲ್ಲ ನಮ್ಮ ಮಣ್ಣಿನಲ್ಲಿ. ಇವತ್ತು ಎಲ್ಲ ಕಳ್ಕೊಂಡ್ಬಿಟ್ಟಿದೆ. ಯಾವಾಗ ಕಷ್ಟೇ ಮಣ್ಣು ಹೇಳೋದಕ್ಕಷ್ಟೇ ಮಣ್ಣು, ಯಾವಾಗ ಇವೆಲ್ಲ ಜೀವಿಗಳು ಮಣ್ಣಿನ ಜೊತೆ ಒಡನಾಟ ಇರೋದಿಲ್ವೋ ಅದನ್ನ ನಾವು ಜೀವಂತ ಮಣ್ಣು ಅಂತ ಕರೆಯೋದಕ್ಕೆ ಆಗೋದಲ್ಲ. ಅದನ್ನ ಒಂದು ರೀತಿಯಲ್ಲಿ ಅನ್ಫರ್ಟೈಲ್ ಸಾಯಿಲ್ ಅಥವಾ ಡೆಡ್ ಸಾಯಿಲ್ ಅಂತ ನಿರುಪಯುಕ್ತ ಮಣ್ಣು. ಅದಕ್ಕೆ ಇವತ್ತು ನೋಡಿ, ನೀವು ಏನು ಮಣ್ಣಿನಲ್ಲಿ ಏನೇ ಬೆಳೆದ್ರೂ ಸಹ ಅಲ್ಲಿ ಒಂದು ಗುಣಮಟ್ಟ ಇರೋದಿಲ್ಲ. ಆ ಒಂದು ಆಹಾರಕ್ಕೆ ಸರಿ ಬೆಳೆ ಬರೋದಿಲ್ಲ, ಸರಿಯಾಗಿ ಬೆಳೆ ಬರೋದಿಲ್ಲ, ರೋಗ ಕೀಟಗಳು ಜಾಸ್ತಿ. ಅದಕ್ಕೆ ನೀವು ಔಷಧಿಗಳನ್ನು ಹೊಡಿತೀವಿ. ಎಲ್ಲ ಕಷ್ಟಪಟ್ಟರು ಗಿಡ ಮೇಲೆ ಹೇಳೋದೇ ಇಲ್ಲ. ಹೌದು, ಎಷ್ಟು ಕಷ್ಟಪಟ್ಟರು ಗಿಡ ಮೇಲೆ ಹೇಳೋದಿಲ್ಲ, ಇಳುವರಿ ಗಣನೀಯವಾಗಿ ಕುಂಠಿತ ಆಗ್ತಾ ಇದೆ. ಮತ್ತೆ ಅದಕ್ಕೆ ನಿಮ್ಮಲ್ಲಿ ಅಂತ ಒಂದು ಭೂಮಿಯಲ್ಲೇ ಬೆಳೆದ ಬೆಳೆಯನ್ನು ತಿಂದಾಗ ಏನಾಗುತ್ತೆ ಅಂದರೆ ನಮ್ಮ ಒಂದು ದೇಹದಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಅಥವಾ ಸತ್ವ ಇರೋದಿಲ್ಲ. ಆವಾಗ ನಾವು ಬೇರೆ ಡಾಕ್ಟರ್ ಹತ್ರ ಹೋದಾಗ ಅವರು ಬೇರೆ ಬೇರೆ ಮಾತ್ರೆ ರೂಪದಲ್ಲಿ ನಮಗೆ ಇವತ್ತು ಪೋಷಕಾಂಶಗಳನ್ನು ನೀಡೋ ಅಥವಾ ತಗೊಳ್ಳೋ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ ಅಂದರೆ ನಾವು ನೇರವಾಗಿ ನಮ್ಮನ್ನು ನಾವೇ ದೂಷಿಸ್ಕೋಬೇಕು. ಯಾಕಂದರೆ ಇವತ್ತು ಮಣ್ಣನ್ನು ನಾವು ನಿರ್ವಹಣೆ ಮಾಡದೆ ಮಣ್ಣಿಗೆ ಜೀವ ತುಂಬಿದೆ ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಏಕಮೇವ ಒಂದು ಲಾಭದ ದೃಷ್ಟಿಯಿಂದ ಮಾತ್ರ ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ, ಆದರೆ ಜೀವಂತಿಕೆಯ ದೃಷ್ಟಿಯಿಂದ ನಾವು ಕೃಷಿಯನ್ನು ಮಾಡ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಾವಯವ ಇಂಗಾಲವನ್ನು ವೃದ್ಧಿಸಬೇಕಾದ ಒಂದು ತುರ್ತಾದ ಅವಶ್ಯಕತೆ ಇವತ್ತು ನಮ್ಮ ಒಂದು ಎಲ್ಲ ಜನರು, ಎಲ್ಲ ವರ್ಗದ ಜನರು ಸರ್ಕಾರವೂ ಸೇರಿಸಿ ನಾವು ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿವಸಗಳಲ್ಲಿ ನಾವು ಸಂಪೂರ್ಣವಾಗಿ ಮಣ್ಣಿನ ಒಂದು ಫಲವತ್ತತೆಯನ್ನು ಕಳೆದುಕೊಳ್ಳೋದ್ರ ಜೊತೆಗೆ ನಾವು ಯಾವುದೇ ರೀತಿಯ ಕೃಷಿಯನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕಾಗೋದಿಲ್ಲ. ಆ ಮೂಲಕ ಆ ಬೆಳೆದ ಆಹಾರದಲ್ಲಿ ಯಾವುದೇ ರೀತಿಯ ಗುಣಮಟ್ಟ ಇರೋದಿಲ್ಲ. ಅಂಥ ಆಹಾರವನ್ನು ತಿಂದಾಗ ನಾವೆಲ್ಲರೂ ಸಹ ಕಾಯಿಲೆಗೆ ತುತ್ತಾಗ್ತೀವಿ ಅಂತ ಈ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಸಹ ನಾವು ಕೊಡಬಹುದು. ಡಾಕ್ಟರ್ ಆನಂದ್ ಅವರು ತಾವು ಹೇಳಿದ್ರಿ, ಈಗ ನಾವು ಈ ಸಾವಯವ ಇಂಗಾಲ ಅಂದ ತಕ್ಷಣ ಈ ಭೂಮಿಯ ಮೇಲಿರುವ ಹೊರಪದರು, ಭೂಮಿಯ ಹೊರಪದರು ಮತ್ತೆ ಕೆಳಗಿರುವ ಪದರು, ಇದ್ರ ಎಲ್ಲರೂ ಕೂಡ ಮಣ್ಣಿನ ಒಂದು ಸಾವಯವ ಇಂಗಾಲದ ಪ್ರಮಾಣ ಈಗ ಕಡಿಮೆ ಆಗ್ತಾ ಇದೆ ಅಂತ. ಕಡಿಮೆ ಆಗ್ಬಿಟ್ಟಿದೆ ಈಗ ನಾವು ಈ ಕಡಿಮೆ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಈಗ ನಾವು ಹಂತ ಹಂತವಾಗಿ ಅದನ್ನು ನಾವು ಮೇಲೆ ಜಾಸ್ತಿ ಮಾಡಬೇಕಾಗಿದೆ. ಹಾಗಿದ್ರೆ ಮಾತ್ರ ನಮ್ಮ ಮುಂಬರುವ ದಿನಗಳಲ್ಲಿ ನಾವು ಬಯಸಿದ ಬೆಳೆ ಸಿಗುತ್ತದೆ ಅಂತ, ಮತ್ತೆ ಮುಂಬರುವ ಪೀಳಿಗೆಗೆ ಅದು ಲಭ್ಯ ಆಗಬೇಕು. ಹೌದು, ಯಾವ ಕ್ರಮಗಳನ್ನು ಈ ಸಾವಯವ ಇಂಗಾಲ ವೃದ್ಧಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ? ಮತ್ತೆ ನಾವು ಕೃಷಿಯನ್ನ ಪುನರ್ ಸ್ಥಾಪಿಸಬೇಕು. ಹೌದು, ಇಂದಿನ ಕೃಷಿಗೆ ನಾವು ಹೊರಳಬೇಕು. ಇಂದಿನ ಕೃಷಿ ಅಂದರೆ ನಾವು ಪಾರಂಪರಿಕ ಕೃಷಿ, ಪರಂಪರಾಗತ ಕೃಷಿ, ನಮ್ಮ ಒಂದು ಜೈವಿಕ ಕೃಷಿ ಪದ್ಧತಿಗಳೇನಿದೆ, ನಮ್ಮ ಒಂದು ಅನಾದಿ ಕಾಲದ ಕೆಲವು ಪದ್ಧತಿಗಳು. ಈಗ ಕೃಷಿಯಲ್ಲಿ ನಾವು ಬಹಳ ಮುಂದುವರೆದ ರೀತಿಯಲ್ಲಿ, ಅಡ್ವಾನ್ಸ್ಡ್ ರೀತಿಯಲ್ಲಿ ಮಾತಾಡ್ಬೋದು, ಅದು ಕೃಷಿಯನ್ನು ನಿರ್ವಹಣೆ ಮಾಡೋಕ್ಕಷ್ಟೇ. ಈಗ ಡಿಜಿಟಲ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಡ್ರೋನ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ, ಅಥವಾ ನಾವಿವತ್ತು ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ, ಆಟೋಮೇಟೆಡ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಏನೇ ನಾವೊಂದು ಕೃಷಿಗೆ ನಾವೊಂದು ಹೊಸ ಹೊಸ ಪದಗಳನ್ನು ಸೇರಿಸಿದ್ರೂ ಸಹ ನಾವು ಮೂಲಭೂತ ತತ್ವಗಳನ್ನು ಇವತ್ತು ನಾವು ಮರೆಯೋದಕ್ಕಾಗೋದಿಲ್ಲ. ಉದಾಹರಣೆಗೆ ಇವತ್ತು ನಾವು ಕೃಷಿಗೆ ಈ ಒಂದು ಹೈನುಗಾರಿಕೆಯನ್ನ ಸಂಪೂರ್ಣವಾಗಿ ನಾವು ಮರ್ತ್ಬಿಟ್ಟಿದೀವಿ. ಕೃಷಿನೇ ಬೇರೆ ಮಾಡಿಬಿಟ್ಟವೆ, ಕೃಷಿನೇ ಬೇರೆ, ಹೈನುಗಾರಿಕೆನೇ ಬೇರೆ. ಆ ರೀತಿ ನಾವು ಇವತ್ತು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ನಾವೆಲ್ಲರೂ ಒಂದು ಜ್ಞಾಪಕ ಇಟ್ಕೋಬೇಕು, ಕೃಷಿ ಮತ್ತು ಹೈನುಗಾರಿಕೆ ಒಂದೇ ನಾಣ್ಯದ ಎರಡು ಮುಖಗಳು. ಅದಿಲ್ಲ, ಯಾರು ಹೈನುಗಾರಿಕೆಯನ್ನ ಇಟ್ಕೊಳ್ಳದೆ ಕೃಷಿಯನ್ನ ಮಾಡ್ತಾರೋ ಅಂತ ಒಂದು ಭೂಮಿಗೆ ನಾವು ಜೀವಂತಿಕೆಯನ್ನು ತುಂಬೋದಕ್ಕಾಗೋದಿಲ್ಲ. ನಮಗೆ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ಪ್ರತಿಯೊಬ್ಬ ಮನುಷ್ಯನಿಗೂ ಮೂರು ಜನ ತಾಯಂದ್ರು ಇರ್ತಾರೆ ಅಂತ. ಅಂದ್ರೆ ಜನ್ಮ ಕೊಟ್ಟಿದ್ರೆ ಅಷ್ಟೇ ತಾಯಿ ಅಲ್ಲ, ಬೆಳೆಯೋದಕ್ಕೂ ತಾಯಿ. ಈಗ ನಾವು ಗೋಮಾತೆ ಇಲ್ಲದೆ ಯಾರು ಬೆಳೆಯೋದಿಲ್ಲ. ಹೌದು, ಭೂಮಿ ಮೇಲೆ ಹುಟ್ಟಿದ ಮೇಲೆ ಭೂಮಾತೆ ಇಲ್ಲ ಅಂದ್ರೆ ಯಾರು ಬೆಳೆಯೋದಿಲ್ಲ. ಎತ್ತು ತಾಯಿ ಇಲ್ಲ ಅಂದ್ರೆ ಯಾರು ಭೂಮಿ ಮೇಲೆ ಬರೋದಕ್ಕಾಗೋದಿಲ್ಲ. ಅಂದ್ರೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಹ ಮೂರು ಜನ ತಾಯಿಯಂದಿರ್ತಾರೆ, ಒಂದು ಎತ್ತು ತಾಯಿ, ಇನ್ನೊಂದು ಗೋಮಾತೆ, ಇನ್ನೊಂದು ಭೂಮಾತೆ, ಹೊತ್ತ ತಾಯಿ, ಹೊತ್ತ ತಾಯಿ. ಈ ಮೂರು ಜನಕ್ಕೆ ನಾವು ಒಂದು ರೀತಿಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ ಅಂದ್ರೆ ಇವತ್ತು ಖಂಡಿತವಾಗಿ ಆಗೋದಿಲ್ಲ. ಅದಕ್ಕೆ ನಾವು ಭೂಮಾತೆಯನ್ನ ನಾವು ಸರಿಯಾಗಿ ನಡೆಸ್ಕೋಬೇಕಂದ್ರೆ ಗೋಮಾತೆಯನ್ನು ನಮ್ಮ ಜೊತೆ ಇಟ್ಕೋಬೇಕು. ಗೋಮಾತೆಯನ್ನು ನಾವು ಇಟ್ಕೊಳ್ಳಿಲ್ಲ ಅಂದ್ರೆ ಭೂಮಾತೆಗೆ ಯಾವುದೇ ರೀತಿಯಲ್ಲಿ ಸಮೃದ್ಧ ತರಿಸೋದಕ್ಕಾಗೋದಿಲ್ಲ. ಪ್ರತಿ ಬಾರಿ ನಾವು ಕೃಷಿಯನ್ನು ಮಾಡುವಾಗ ಒಂದು 4-5 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು ಅಂತ ನಮ್ಮ ಹಿಂದಿನವರು ಹೇಳ್ತಾನೆ ಬಂದಿದ್ದಾರೆ. ಈ ಗೋಮಾತೆ ಭೂಮಾತೆ ಇಲ್ಲ ಅಂದ್ರೆ ನಮ್ಮ ಮಾತೆಗೂ ಕೂಡ ಒಳ್ಳೆ ಅವಕಾಶ ಸಿಗದೆ ಖಂಡಿತವಾಗಲು. ಅವರು ಕಷ್ಟ, ಅವರು ಸ್ವರ್ಗತಾರೆ. ನಮ್ಮ ಮಾತೆ ಬದುಕಿಲ್ಲ ಅಂದ್ರೆ ನಾವು ಬದುಕೋದಿಲ್ಲ, ನಾವು ಬದುಕೋದಿಲ್ಲ. ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಚೈನ್ ಲಿಂಕ್, ಒಂದಕ್ಕೊಂದು ಲಿಂಕ್ ಇದೆ. ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ಸಹ ಇವತ್ತು ಸಾವಯವ ಇಂಗಾಲವನ್ನು ವೃದ್ಧಿಸಿ ಭೂಮಾತೆಯನ್ನು ನಾವು ಬದುಕಿಸೋ ಕೆಲಸ ಮಾಡಲಿಲ್ಲ ಅಂದ್ರೆ ಖಂಡಿತವಾಗಲೂ ಸಹ ನಾವು ಭೂಮಿಯನ್ನು ಉಳಿಸೋದಕ್ಕಾಗೋದಿಲ್ಲ. ಅದಕ್ಕೆ ಸಂಕ್ಷಿಪ್ತವಾಗಿ ನಾವು ಕೆಲವೊಂದು ಕ್ರಮಗಳನ್ನು ಈಗ ನಾನು ಹೇಳ್ತೀನಿ. ಉದಾಹರಣೆಗೆ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ವರ್ಷ ನಾವು ಹಾಕೋದು, ಇದು ಒಂದು ತುರ್ತಾಗಿ ನಾವು ಆಗಬೇಕಾಗಿರೋದು. ಅದಕ್ಕೆ ನಾವು ಹೈನುಗಾರಿಕೆಯನ್ನು ಜೊತೆಯಲ್ಲಿ ಇಟ್ಕೋಬೇಕು. ಇವತ್ತು ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ 45 ಕೋಟಿ ಇದ್ದ ದನಕರುಗಳ ಸಂಖ್ಯೆ ಇವತ್ತು ನಮಗೆ ಬಹಳ ಕಡಿಮೆ ಆಗಿದೆ, ಜನಗಳ ಸಂಖ್ಯೆ ಜಾಸ್ತಿ. ನಾವು ಓದ್ತಾ ಇದ್ವಿ 86ನೇ ಇಸ್ವಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಭಾರತ ದೇಶದಲ್ಲಿ 4 ಗೋವು ಇದ್ವು, 4 ಗೋವುಗಳು ಪ್ರತಿಯೊಬ್ಬ ವ್ಯಕ್ತಿಗೂ. ಆದ್ರೆ ಇವತ್ತು ಅದರ ಸಂಖ್ಯೆ 4 ಜನ ಸೇರಿ ಒಂದು ಗೋವಿಲ್ಲ. ಸೊ ಆ ಒಂದು ಪರಿಸ್ಥಿತಿ ಆಗಿದೆ. ಹಿಂದೆ ನಾವು ಹೀಗೆ ಹಣದ ಮೂಲಕ ನಾವು ಅಳಿತಾ ಇದ್ವಿ ಗೋವನ್ನ. ಹೌದು, ಗೋವು ಮನೆಯಲ್ಲಿ ಜಾಸ್ತಿ ಇದ್ರೆ ಅವು ಶ್ರೀಮಂತರು. ಹೌದು, ಹಿಂದಿನ ಕಾಲದಲ್ಲಿ ಸಂಪತ್ತನ್ನು ಅಳೆಯುವ ವಿಧಾನ ಎಷ್ಟು ಗೋವಿದೆ, ಎಷ್ಟು ದನ ಇದೆ, ಎಷ್ಟು ಜಮೀನಿದೆ, ಎಷ್ಟು ಕಣವೆಗಳಾಗಿದ್ದಾರೆ, ಕಣವೆಗಳು ಎಷ್ಟು ಜಮೀನಿದೆ ಅಂತ ಅಳಿತಿರ್ಲಿಲ್ಲ, ಎಷ್ಟು ಗೋವಿದೆ ಅಂತ ಅಳಿತಾ. ಗೋವಿದೆ ಅಂದ್ರೆ ಆ ಮನೆ ಸೌಖ್ಯವಾಗಿದೆ, ಅಂದ್ರೆ ಸಂಪತ್ ಭರಿತವಾಗಿದೆ. 3 ಕೋಟಿ ದೇವತೆಗಳು ಗೋವಿನಲ್ಲಿ ಇರ್ತಾರೆ ಅಂತ ನಮ್ಮ ಹಿಂದೂ ಭಾವದ ಸಂಪ್ರದಾಯ ಈಗಲೂ ಇದೆ. ಆದ್ರೆ ನಾವು ಗೋವನ್ನ ಎಲ್ಲಿ ಸಾಕ್ತಾ ಇದ್ವಿ? ಗೋವನ್ನ ನಾವು ಕಣ್ಣಿ ಕಾಣಕ್ಕೆ ಸಿಗೋದಿಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇದು ಒಂದು ಕ್ರಮ, ನಾವು ಸತತವಾಗಿ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕಬೇಕು. ಎರಡನೇದು ಗೋಸಂತತಿಯನ್ನು ಜಾಸ್ತಿ ಮಾಡಬೇಕು. ವರ್ಷದಲ್ಲಿ ಒಂದು ಬಾರಿ ಆದರೂ ನಾವು ಹಸಿರೆಲೆ ಗೊಬ್ಬರಗಳನ್ನು ನಮ್ಮ ಭೂಮಿಗೆ ಚೆಲ್ಲಬೇಕು. ಸೆಣಬಿರ್ಬೋದು, ಆಪ್ ಸೆಣಬಿರ್ಬೋದು, ಅಥವಾ ಯಾವುದೇ ದೊರಕುವಂತ ಒಂದು ಹೊಲದಲ್ಲಿ ಹೂ ಬರೋ ಟೈಮಲ್ಲಿ ಅದನ್ನ ಭೂಮಿಗೆ ಸೇರಿಸಬೇಕು. ಇದು ಒಂದು ಸಹಕಾರಿಯಾಗುತ್ತೆ ಸಾವಯವ ಇಂಗಾಲವನ್ನು ವೃದ್ಧಿ ಮಾಡೋದಕ್ಕೆ. ಸಾಧ್ಯವಾದರೆ ಹತ್ತಿರದಲ್ಲಿರೋ ಒಂದು ಕೆರೆ ಅಥವಾ ಕುಂಟೆಗಳಿಂದ ನಮಗೆ ಹೂಳನ್ನು ತಂದು ನಮ್ಮ ಭೂಮಿಗೆ ಸೇರಿಸೋದು, ಅದರಿಂದನೂ ಸಹ ನಮ್ಮ ಒಂದು ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ನಮ್ಮ ಪಾರಂಪರಿಕವಾಗಿ ಬಂದಂತಹ ಸಾಕಷ್ಟು ಗೊಬ್ಬರಗಳನ್ನು ನಾವು ಮಾಡ್ಕೋಬೇಕು. ಉದಾಹರಣೆಗೆ ಜೀವಾಮೃತ ಇದೆ, ಪಂಚಗವ್ಯ ಇದೆ, ಆ ಸಸ್ಯ ಸಂಜೀವಿನಿ ಇದೆ, ಮತ್ತೆ ಬೀಜಾಮೃತ ಅಂತಿದೆ, ಸಸ್ಯಗವ್ಯ ಅಂತಿದೆ, ದಶಗವ್ಯ ಅಂತಿದೆ. ಸೊ ಇವುಗಳನ್ನು ಮಾಡೋದು ನಾವು ಬಹಳ ಸುಲಭ. ಉದಾಹರಣೆಗೆ ಬೀಜಾಮೃತವನ್ನು ಈಗ ನಾವು ಪ್ರತಿ ಒಂದು ಬೆಳೆಗೆ ಎರಡು ಮೂರು ಸಾರಿ ಸರಿ ಕೊಟ್ಟರೆ ನಿಮಗೆ ಬೆಳೆಗೂ ಉಪಯೋಗ ಆಗುತ್ತೆ, ಮಣ್ಣಿಗೂ ಉಪಯೋಗ ಆಗುತ್ತೆ, ಕೋಟ್ಯಾನುಗಟ್ಟಲೆ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಉತ್ಪಾದನೆ ಮಾಡಿದಂಗೆ ಆಗುತ್ತೆ. ಸೊ ಜೀವಾಮೃತವನ್ನು ಮಾಡೋದು ಬಹಳ ಸುಲಭ. ನಿಮ್ಮಲ್ಲಿ ಗೋವಿದ್ರೆ ಸಾಕು, ಗೋವಿನಿಂದ ಜೀವಾಮೃತ ತಯಾರಾಗುತ್ತೆ. ಒಂದು 200 ಲೀಟರ್ ಡ್ರಮ್ ತಗೊಂಡು 200 ಲೀಟರ್ಗೆ 10 ಕೆಜಿ ಸಗಣಿ, 10 ಕೆಜಿ ಗಂಜಲ, 1-2 ಕೆಜಿ ಬೆಲ್ಲ, 2 ಕೆಜಿ ಕಡಲೆ ಇಟ್ಟು, ಮತ್ತೆ ಒಂದು ಇಡೀ ಮಣ್ಣು, ಉತ್ತದ ಮಣ್ಣು ಅನ್ನ ಆ ಒಂದು 200 ಲೀಟರ್ನಲ್ಲಿ ಡ್ರಮ್ಮಲ್ಲಿ ಹಾಕಿ ನೀವು ಒಂದು 6-7 ದಿವಸ ಡೈಲಿ 3 ಬಾರಿ ಕಲಿಸಿದ್ರೆ 7ನೇ ದಿವಸಕ್ಕೆ ಜೀವಾಮೃತ ರೆಡಿ. ಆ ಒಂದು 7ನೇ ದಿವಸದಲ್ಲಿ ಕೋಟಿಗಟ್ಟಲೆ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಆಗಿರುತ್ತೆ. ನಮ್ಮ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿಗೆ ಮೂಲ ಅಂದ್ರೆ ನಮ್ಮ ಒಂದು ದೇಸಿ ದನ. ಆ ದೇಸಿ ಹೊಟ್ಟೆಯಲ್ಲಿ ಕೋಟಿಗಟ್ಟಲೆ ಜೀವಾಣುಗಳಿರುತ್ತೆ. ಅದರಿಂದ ಬಂದಂತ ಯಾವುದೇ ಪದಾರ್ಥ, ಇವತ್ತು ಗಂಜಲ ನಮ್ಮ ಒಂದು ಮನೆಯನ್ನು ಶುದ್ಧಿ ಮಾಡುತ್ತೆ, ಸಗಣಿ ನಮ್ಮ ಮನೆಯನ್ನು ಶುದ್ಧಿ ಮಾಡ್ತಾ ಇದ್ವಿ. ಯಾಕೆ ಯಾವುದೇ ರೋಗ ರುಜಿನಗಳು ಬರ್ತಾ ಇಲ್ಲ? ಯಾಕಂದ್ರೆ ಅಂತ ಒಂದು ಶಕ್ತಿ ಇದೆ ಆ ಒಂದು ಗಂಜಲ. ನಾವು ಈಗ ಇದಕ್ಕೆ ಗಂಜಲ ಕಂಡ್ರೆ ಅಥವಾ ಸಗಣಿ ಕಂಡ್ರೆ ಏ ಇದು ಕೆಟ್ಟದ್ದು, ಇದು ಸರಿ ಇಲ್ಲ, ಇದು ವಾಸನೆ ಬರುತ್ತೆ ಹೊಲಸು ಅಂತೇಳಿ ನಾವು ಆಚರಣೆ ತರ್ತಾ ಇದ್ದೇವೆ. ಇದು ಬಹಳ ತಪ್ಪು, ಇದು ಮೂಢನಂಬಿಕೆ. ಸೊ ಹಾಗಾಗ್ಬಿಟ್ಟು ನಮ್ಮ ಹಿರಿಯರು ಯಾವಾಗೂ ಇದನ್ನ ಅನುಸರಿಸಿಕೊಂಡೇ ಇಷ್ಟು ಗಟ್ಟಿಮುಟ್ಟಾಗಿ ಪರಿಶುದ್ಧವಾಗಿ ಮತ್ತೆ ರೋಗ ಇಲ್ಲದೇನೆ ಬದುಕಿದ್ರು. ಹೌದು, ಇದಕ್ಕೆ ಇವೆಲ್ಲ ನಾವು ಈಗಾಗಲೇ ಹೇಳಿದಾಗೆ ನಾವು ಬಹಳಷ್ಟು ಮುಂದುವರೆದಿರೋ ಸಮಾಜದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ರು ಸಹ ನಾವು ಇಂದಿನ ಒಳ್ಳೆ ಆಚರಣೆಗಳನ್ನ ನಾವು ಜೊತೆಯಲ್ಲಿ ಇಟ್ಕೊಂಡು ಸಾಗಿದ್ರೆ ಅಷ್ಟೇ ನಮ್ಮ ಒಂದು ಕೃಷಿಗೆ ಒಂದು ಜೀವಂತಿಕೆ ಸಮೃದ್ಧಿ ಬರುತ್ತೆ. ಮತ್ತೆ ಜೊತೆಗೆ ನಾವು ಇವತ್ತು ಬೆಳೆ ಪದ್ಧತಿಗಳನ್ನು ಬಹಳಷ್ಟು ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ದೀವಿ, ಏಕ ಬೆಳೆ ಪದ್ಧತಿಗೆ ಹೊರಟುಬಿಟ್ಟಿದ್ದೀವಿ. ಅದು ಹೆಚ್ಚಿನ ರಸಗೊಬ್ಬರಗಳನ್ನು ಹಾಕೋದು, ಹೆಚ್ಚಿನ ಕೀಟನಾಶಕಗಳನ್ನು ಹಾಕೋದು, ಹೆಚ್ಚಿನ ರೋಗನಾಶಕಗಳನ್ನು ಹೊಡೆಯೋದು, ಅದನ್ನೇ ಮಾಡ್ತಾ ಇದ್ವಿ. ಯಾರೂ ಸಹ ನಾವು ಒಂದು ಏಕದಳ ಧಾನ್ಯದ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಇಟ್ಕೋಬೇಕು ಅಥವಾ ಏಕದಳ ದ್ವಿದಳ ಧಾನ್ಯಗಳನ್ನು ಬೆಳೆದ ಮೇಲೆ ಒಂದು ನಾವು ಭೂಮಿ ಒಳಗಡೆ ಬೆಳೆಯೋ ಬೆಳೆಗಳನ್ನು ಬೆಳಿಬೇಕು, ಭೂಮಿ ಒಳಗಡೆ ಬೆಳೆದ ಬೆಳೆಗಳನ್ನು ಬೆಳೆದ್ರೆ ಭೂಮಿ ಮೇಲೆ ಬೆಳೆಯೋ ಫಲ ಕೊಡೋ ಬೆಳೆಗಳನ್ನು ಬೆಳಿಬೇಕು. ಈ ಥರ ಒಂದು ಬೆಳೆ ಪರಿವರ್ತನೆ ಪದ್ಧತಿನೇ ಇಲ್ಲದೆ ಆಗೋಗಿದೆ. ಇವತ್ತು ಬೆಳೆದ್ರೆ ಬರೀ ಜೋಳ ಬೆರೀತೀವಿ, ಇಲ್ಲ ಬೆಳೆದ್ರೆ ಬರೀ ನಾವು ಈ ಒಂದು ಹತ್ತಿ ಬೆಳೆಯೋದು ಅಥವಾ ಬರೀ ನಾವು ರಾಗಿ ಬೆಳೆಯೋದು. ಈ ಏಕಮೇವ ಪದ್ಧತಿಗಳಿಂದ ಈ ಪದ್ಧತಿಯನ್ನು ಕೂಡ ಬದಲಾವಣೆ ಮಾಡಬೇಕು. ಇವತ್ತು ಇದನ್ನ ಮಾಡಲಿಲ್ಲ ಅಂದ್ರೆ ಭೂಮಿಗೆ ಯಾವುದೇ ರೀತಿಯಲ್ಲಿ ನಮಗೆ ಸಾವಯವ ಇಂಗಾಲವನ್ನು ವೃದ್ಧಿ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಸಾವಯವ ಇಂಗಾಲವನ್ನು ವೃದ್ಧಿ ಮಾಡಬೇಕಂದ್ರೆ ನಾವು ಇವತ್ತು ಬೇರೆ ಬೇರೆ ಕ್ರಮಗಳು ಅಂದ್ರೆ ಒಂದು ಹೆಚ್ಚಿನ ತೂಕದ ಯಂತ್ರಗಳನ್ನು ಭೂಮಿ ಮೇಲೆ ಓಡಿಸೋದು, ಇದು ಸಹ ಒಂದು ರೀತಿ ಕಾರಣ. ಯಾಕಂದ್ರೆ ಎಲ್ಲ ಭೂಮಿ ಎಲ್ಲ ಗಟ್ಟಿ ಆಗ್ತಾ ಇದೆ, ಆ ಮುಖಾಂತರ ಅಲ್ಲಿ ಯಾವುದೇ ರೀತಿಯ ಒಂದು ಜೀವಂತಿಕೆ ಇರೋದಿಲ್ಲ, ಜೀವಾಣುಗಳು ಉತ್ಪತ್ತಿ ಆಗದಿದ್ದಂಗಿಲ್ಲ. ಹೌದು, ಮತ್ತೆ ಇನ್ನು ಜೈವಿಕ ವಿಧಾನಗಳು ಅಂತ ನಾವು ಕೆಲವೊಂದನ್ನ ಕರಿತೀವಿ. ಈಗ ಜೈವಿಕ ವಿಧಾನಗಳಲ್ಲಿ ಮುಖ್ಯವಾಗಿ ನಾವು ಕೆಲವೊಂದು ರೋಗಾಣುಗಳು ಸ್ವಾಭಾವಿಕವಾಗಿ ದೊರೆಯುವಂಥವು ಅಥವಾ ಸ್ವಾಭಾವಿಕ ಪರಾವಲಂಬಿ ಜೀವಿಗಳು, ಇವುಗಳನ್ನು ನಾವು ಹೆಚ್ಚಾಗಿ ಬಳಸಿದ್ರೆ ನಾವು ಈ ಒಂದು ರಾಸಾಯನಿಕಗಳು ಭೂಮಿಗೆ ಸೇರೋ ತಪ್ಪುತ್ತೆ. ಈಗ ನಾವು ಸಾವಯವ ಇಂಗಾಲವನ್ನು ವೃದ್ಧಿ ಮಾಡೋದಕ್ಕೆ ಒಂದು ಪರೋಕ್ಷವಾದ ಕ್ರಮ ಅಂದರೆ ಈಗ ನಾವು ಏನು ಬಳಸ್ತಾ ಇದ್ದೀವಿ ರಾಸಾಯನಿಕಗಳನ್ನು ಅದನ್ನು ಕಡಿಮೆ ಮಾಡೋದು. ಅದನ್ನು ಕಡಿಮೆ ಮಾಡಿದ್ರೆ ನಾವು ಒಂದು 1/2 ಸಾವಯವ ಇಂಗಾಲದನ್ನ ಒಂದು ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಸೊ ನಾವು ಈ ಸಂದರ್ಭದಲ್ಲಿ ಏನು ಹೇಳೋದಂದ್ರೆ ಹಳೆಯ ಪದ್ಧತಿಗಳೇನಿದೆ ಅವುಗಳಿಗೆ ಸ್ವಲ್ಪ ಮಟ್ಟಿಗೆ ನಾವು ಮರುಜೀವವನ್ನು ಕೊಡಬೇಕು. ಆ ಮುಖಾಂತರ ನೀವು ಹೊಸ ಪದ್ಧತಿಗಳನ್ನು ಅನುವರಿಸಿ ಅದು ಕೃಷಿಯನ್ನು ನಿರ್ವಹಣೆ ಮಾಡೋಕ್ಕೆ. ಉದಾಹರಣೆಗೆ ಈಗ ನಾವು ಕಾರ್ಮಿಕರ ಸಮಸ್ಯೆ ಇದೆ ಅಂತೇಳಿ ನೀವು ಯಂತ್ರಗಳನ್ನು ಬಳಸಿ, ಅಥವಾ ನೀವು ನೀರಾವರಿ ಮಾಡೋದಕ್ಕೆ ಆಟೋಮೇಷನ್ನ ಬಳಸಿ ತಪ್ಪಿಲ್ಲ, ಅಥವಾ ನೀವು ಕಟಾವು ಮಾಡೋದಕ್ಕೆ ಯಂತ್ರಗಳನ್ನು ಬಳಸಿ, ಸ್ಪ್ರೇಯಿಂಗ್ ಮಾಡೋದಕ್ಕೆ ನೀವು ಡ್ರೋನ್ಸ್ ಅನ್ನು ಬಳಸಿ, ಅದು ಅದು ಕೃಷಿಯನ್ನ ನಿರ್ವಹಣೆ ಮಾಡೋದಕ್ಕೆ, ಆದರೆ ಭೂಮಿಯನ್ನ ನಾವು ಫಲವತ್ತತೆ ಮತ್ತು ಜೀವಂತಿಕೆ ತರೋದಕ್ಕೆ ಈ ಎಲ್ಲ ಉಪಕ್ರಮಗಳನ್ನ ನಾವು ಇಂದಿನ ತುರ್ತು ಅಗತ್ಯತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ತರ ಈಗ ಸಾವಯವ ಇಂಗಾಲ ಹೆಚ್ಚು ಮಾಡಲಿಕ್ಕೆ ದ್ವಿದಳ ಧಾನ್ಯಗಳು ಕೂಡ ಪ್ರಮುಖ ಪಾತ್ರ ವಹಿಸಬಹುದಲ್ಲ ಆನಂದ್ ಅವರೇ? ಖಂಡಿತವಾಗಲೂ ಸಹ. ಈಗ ದ್ವಿದಳ ಧಾನ್ಯಗಳನ್ನ ನಾವು ಜೈವಿಕ ನೇಗಿಲು ಅಂತ ಕರಿತೀವಿ, ಬಯೋಲಾಜಿಕಲ್ ಟಿಲೇಜಸ್ ಅಂತ ಕರಿತೀವಿ. ಹೌದು. ಅಂದ್ರೆ ಈ ದ್ವಿದಳ ಧಾನ್ಯಗಳಲ್ಲಿ ಏನಪ್ಪಾ ಅಂದ್ರೆ ದೇವರು ಅದಕ್ಕೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅವುಗಳ ಒಂದು ಬೇರುಗಳಲ್ಲಿ ಸ್ವಾಭಾವಿಕವಾಗಿ ಗಂಟುಗಳು ಬರ್ತವೆ, ಅದನ್ನ ನಾವು ರೈಸೋಬಿಯಂ ಗಂಟುಗಳು ಅಂತ ಹೇಳ್ತೀವಿ. ಆ ಗಂಟುಗಳ ಕೆಲಸ ಏನಪ್ಪಾ ಅಂದ್ರೆ ವಾತಾವರಣವೇ ಒಂದು ದೊಡ್ಡ ಮಟ್ಟದ ಯೂರಿಯಾ ಫ್ಯಾಕ್ಟರಿ ಅಂತ ನಾನು ಹೇಳ್ತೀನಿ. ವಾತಾವರಣದಲ್ಲಿ ಶೇಕಡ 78% ಇವತ್ತು ಸಾರಜನಕ ಇದೆ. ಅತಿ ಹೆಚ್ಚು ಇರೋ ಒಂದು ಅನಿಲ ಅಂದ್ರೆ ಸಾರಜನಕ ವಾತಾವರಣದಲ್ಲಿ. ಅಂತ ಒಂದು ಸಾರಜನಕವನ್ನ ಹೀರಿಕೊಂಡು ಆ ಗಿಡದ ಬೆಳವಣಿಗೆ ಕೊಡೋದರ ಜೊತೆಗೆ ಅದು ಭೂಮಿಯಲ್ಲಿ ಶೇಖರಣೆ ಮಾಡೋ ಒಂದು ಶಕ್ತಿ ಯಾವ್ದಾದ್ರು ಗಿಡಕ್ಕೆ ಇದೆ ಅಂದ್ರೆ ಅದು ದ್ವಿದಳ ಧಾನ್ಯಗಳಿಗೆ ಮಾತ್ರ. ಜೊತೆಗೆ ಅವು ಬೇರನ್ನು ಸಹ ಒಂದು 1/2 ಮೀಟರ್ 1 ಮೀಟರ್ ಆಳದವರೆಗೂ ಭೂಮಿ ಒಳಗಡೆ ಇಳಿಸಿ ಅಲ್ಲಿಂದ ಪೋಷಕಾಂಶಗಳನ್ನು ತೆಗೆಯುತ್ತವೆ. ಆ ಮೂಲಕ ಭೂಮಿಗೆ ಒಂದು ರೀತಿಯಲ್ಲಿ ತಂಪನ್ನು ಕೊಡುತ್ತೇವೆ ಮತ್ತು ಭೂಮಿಯ ಒಂದು ಫಲವತ್ತತೆಯನ್ನು ವೃದ್ಧಿಸಲು ಈ ಒಂದು ಮಣ್ಣನ್ನು ಕೂಡ ಸಡಿಲ ಮಾಡುತ್ತೆ. ಜೊತೆಗೆ ಅವುಗಳಲ್ಲಿ ಅಗಾಧವಾದ ಒಂದು ಎಲೆಗಳು ಬರ್ತವೆ. ಉದಾಹರಣೆಗೆ ನಾವು ತೊಗರಿಯನ್ನು ಒಂದು 6 ತಿಂಗಳು ಒಂದು ಭೂಮಿಯಲ್ಲಿ ಬೆಳೆಸಿದ್ರೆ ಅದರ ಒಂದು ಎಲೆಗಳು ಎಷ್ಟು ಭೂಮಿಗೆ ಬೀಳುತ್ತೆ ಅಂದ್ರೆ ಅದನ್ನ ನಾವು ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ. ಸೊ ಆ ಎಲೆಗಳು ಭೂಮಿಯಲ್ಲಿ ಸೇರಿದಾಗ ಮತ್ತೆ ಅದೇ ಸಹ ಗೊಬ್ಬರ ಆಗಿ ಅದು ಸಹ ಸಾವಯವ ಇಂಗಾಲ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಆಗುತ್ತೆ. ಆವಾಗ ಅದು ಸಾವಯವ ಇಂಗಾಲವನ್ನು ವೃದ್ಧಿಸೋದಕ್ಕೆ ನೇರವಾಗಿ ಪರೋಕ್ಷವಾಗಿ ಈ ಒಂದು ದ್ವಿದಳ ಧಾನ್ಯಗಳು ಸಹಕಾರಿ ಮಾಡ್ತವೆ ಅಂತ ನಾವು ಹೇಳಬಹುದು. ಸೊ ಈಗ ಹೇಳ್ಬೇಕಂದ್ರೆ ಈ ಇಂಗಾಲ ವೃದ್ಧಿಯನ್ನ ನಾವು ಮಾಡ್ಕೊಳ್ಬಹುದು, ಆದ್ರೆ ಮನಸ್ಸು ಅದು ಬಹಳ ಮುಖ್ಯ. ಇಚ್ಛಾಶಕ್ತಿ, ಈಗ ಇಚ್ಛಾಶಕ್ತಿಯ ಏಕದಳೆ ಬೆಳೆ ಬೆಳ್ಕೊಂತಾನೆ ಹೋಗಿ ಲಾಭ ಮಾಡ್ಕೊಳ್ಳೋದೇ ಒಂದು ಉದ್ದೇಶ ಇಟ್ಕೊಂಡ್ರೆ ಕೈಗೂಡೋದಿಲ್ಲ. ಇದು ಆಗೋದಿಲ್ಲ. ನೀವು ಸಮಗ್ರವಾಗಿ ಮುಂದಾಲೋಚನೆ ಮಾಡಿ ಈ ಒಂದು ಪದ್ಧತಿನ ಅನುಸರಿಸಬೇಕು ಖಂಡಿತವಾಗ್ಲು. ಸೊ ಇದನ್ನ ಅನುಸರಿಸಿದೆ ನಮ್ಮ ಒಂದು, ಯಾಕಂದ್ರೆ ಮುಂದಿನ ವರ್ಷಗಳು ಅಥವಾ ಮುಂದಿನ ಈ ಪೀಳಿಗೆಗೆ ನಾನು ಖಂಡಿತವಾಗಿ ಹೇಳ್ತೇನೆ, ಸಾವಯವ ಇಂಗಾಲ ವೃದ್ಧಿಸದೇ ಒಂದು ರೀತಿಯ ಒಂದು ಚಾಲೆಂಜ್ ಅಂತ ಹೇಳಬಹುದು. ನೋಡಿ ನೋಡಿ, ಸಾವಯವ ಇಂಗಾಲವನ್ನ ನೀವು ವೃದ್ಧಿಸದೆ ನಮ್ಮ ಮಣ್ಣಿನಲ್ಲಿ ಕೃಷಿಯನ್ನ ನೀವು ಲಾಭದಾಯಕವಾಗಲಿ ಆರೋಗ್ಯವಾಗಲಿ ಕಡಿಮೆ ಖರ್ಚು ಆಗುತ್ತೆ ಅನ್ನೋದು. ಯಾಕಂದ್ರೆ ಏನು ಬೆಳೆನೆ ಬರಲ್ಲ, ಬೆಳೆ ಬಂದ್ರು ಕಡಿಮೆ ಕಡಿಮೆ ಬರುತ್ತೆ. ಈಗಾಗಲೇ ಅದನ್ನ ಮಾಡಿ ಖರ್ಚು ವೆಚ್ಚಕ್ಕೆ ಅದು ಹೊಂದಾಣಿಕೆನೆ ಆಗಲ್ಲ. ಸೊ ಖಂಡಿತವಲ್ಲ, ಆದ್ರಿಂದ ಖರ್ಚು ವೆಚ್ಚ ಸಮದೂಹಿಸಬೇಕು, ಸ್ವಲ್ಪ ಲಾಭನು ಮಾಡ್ಕೋಬೇಕು. ಈ ತರ ಇಂಗಾಲ ವೃದ್ಧಿಗೆ ನೀವು ಕ್ರಮ ಕೈಗೊಳ್ಳಲೇಬೇಕು. ಮತ್ತೆ ಸಾವಯವ ಇಂಗಾಲವನ್ನ ತಿಳ್ಕೊಳ್ಳೋದು ಯಾಕೆ ಹಂಗೆ ಅನ್ನೋದು ಒಂದು ರೈತರಿಗೆ ಒಂದು ಪ್ರಶ್ನೆ ಬರುತ್ತೆ ಈ ಸಂದರ್ಭದಲ್ಲಿ. ನಾನು ಅದಕ್ಕೆ ಏನ್ ಹೇಳೋದಂದ್ರೆ, ನೀವು ಮಣ್ಣನ್ನ 2 ವರ್ಷ ಅಥವಾ 3 ವರ್ಷಕ್ಕೊಂದ್ಸರಿ ನಿಮ್ಮ ಹತ್ತಿರದ ಒಂದು ಮಣ್ಣು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ. ಅವರು ಅದರಲ್ಲಿ ಮುಖ್ಯವಾಗಿ 6 ಅಂಶಗಳನ್ನು ನಿಮಗೆ ಪರೀಕ್ಷೆ ಮಾಡಿಕೊಡ್ತಾರೆ. ಒಂದು ಸಾವಯವ ಇಂಗಾಲ, ಎರಡನೇದು ರಸಸಾರ, ಮೂರನೇದು ವಿದ್ಯುತ್ ವಾಹಕ ಅಥವಾ ECA ಅಂತ ಕರಿತೀವಿ, ನಾಲ್ಕನೇದು ನಿಮಗೆ ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟ್ಯಾಶ್ ಎಷ್ಟಿದೆ. ಸೊ ಇವುಗಳ ಒಂದು ಆಧಾರದ ಮೇಲೆ ನಿಮ್ಮ ಮಣ್ಣು ಒಳ್ಳೆ ಮಟ್ಟದಲ್ಲಿದೆಯಾ ಅಥವಾ ಸುಧಾರಣೆಗೆ ಅವಕಾಶ ಇದೆಯಾ ಅನ್ನೋ ಒಂದು ಅಂಶವನ್ನು ನಿಮಗೆ ತಿಳಿಸ್ಕೊಡುತ್ತೆ. ದಯವಿಟ್ಟು ಎಲ್ಲ ರೈತ ಬಾಂಧವರು ಸಹ ನಿಮ್ಮ ಮಣ್ಣಿನ ಸಾವಯವ ಇಂಗಾಲ ಶೇಕಡ 0.5 ಕಡಿಮೆ ಇದ್ರೆ ಅದಕ್ಕೆ ಬಹಳಷ್ಟು ಕ್ರಮಗಳು ನೀವು ಮಾಡಬೇಕು. ಅದು ಒಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ 0.75 ಹೆಚ್ಚಿರುತ್ತೋ ಅದು ಒಳ್ಳೆ ಮಣ್ಣು ಅಂತ ನಾವು ಡಿಕ್ಲೇರ್ ಮಾಡಬಹುದು. ಈಗ ಏನ್ ನೀವು ಮಾಡ್ತಾ ಇದೀವೋ ಅದನ್ನ ನೀವು ಮಾಡ್ಕೊಂಡು ಹೋದ್ರೆ ಆ ಮಣ್ಣಿಗೆ ಒಳ್ಳೆಯದಾಗುತ್ತೆ. ನಾವು ನಮ್ಮವರಿಗೆ ಈಗ ಸುಲಭವಾಗಿ ಅರ್ಥ ಮಾಡಿಸಬಹುದು ಅಂದ್ರೆ, ಡಾಕ್ಟರ್ ಆನಂದ್ ಅವರೇ, ಶೇಕಡ 0.5 ಕಡಿಮೆ ಇರುವಂತ ಈ ಮಣ್ಣು ಅದು ಅನಾರೋಗ್ಯಕರವಾದ ಮಣ್ಣು, ಮತ್ತೆ ಅದು ರೋಗ ರುಜಿನಕ್ಕೆ ತುತ್ತಾದ ಮಣ್ಣು ಅಂತ ನಾವು ಹೇಳಬಹುದು. ಹಂಗು ಹೇಳ್ಬೋದು, ಯಾವುದೇ ಮಣ್ಣು 0.5 ಕಡಿಮೆ ಇದ್ರೆ ಅಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಒಂದು ಸಮತೋಲನ ಇಲ್ಲ ಅಂತ ಸಾವಯವ ಇಂಗಾಲ. ಅದು ಉಪಯೋಗ ಇಲ್ಲ, ಉಪಯೋಗಕ್ಕೆ ಬರಲ್ಲ, ಬೆಳೆ ಬರಲ್ಲ, ಬೆಳೆ ಬಂದ್ರೂ ಅಂದ್ರೆ ನಿಮಗೆ ಲಾಭದಾಯಕ ಆಗಲ್ಲ, ಆರೋಗ್ಯವಾಗಿರೋದಿಲ್ಲ, ಗುಣಮಟ್ಟ ಇರೋದಿಲ್ಲ, ರೋಗ ರುಜಿನಗಳಿಗೆ ತುತ್ತಾಗ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಸಹ ಈ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಸಹ ಗಮನವನ್ನು ಹರಿಸಿ ಸಾವಯವ ಇಂಗಾಲ ವೃದ್ಧಿಗೆ ಸಮರೋಪಾದಿಯಲ್ಲಿ ಎಲ್ಲರೂ ಕ್ರಮಗಳನ್ನು ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ತುಂಬಾ ಸಂತೋಷ ಡಾಕ್ಟರ್ ಆನಂದ್ ಅವರೇ. ಸಾವಯವ ಇಂಗಾಲ ವೃದ್ಧಿಗೆ ಏನೇನು ಪದ್ಧತಿಗಳನ್ನು ಅನುಸರಿಸಬೇಕು, ಯಾವ ಪದ್ಧತಿಯನ್ನು ಅನುಸರಿಸಿದ್ರೆ ತಮ್ಮ ಹೊಲದಲ್ಲಿ ಸಾವಯವ ಇಂಗಾಲ ಪದ್ಧತಿಯನ್ನು ಹೆಚ್ಚು ಮಾಡ್ಕೋಬಹುದು, ಸಾವಯವ ಇಂಗಾಲದ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಬಹುದು ಅನ್ನೋದು ಕುರಿತು ಮಹತ್ವವಾದ ಮಾಹಿತಿಯನ್ನು ಕೊಟ್ರಿ. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಆನಂದ್ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. 8310945125, ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 8310945125. ಇನ್ನೊಮ್ಮೆ ಡಾಕ್ಟರ್ ಆನಂದ್ ಅವರೇ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಂಧುವರಿಗೆ. ಇದುವರೆಗೆ ಸಾವಯವ ಇಂಗಾಲ ವೃದ್ಧಿಗೆ ಕ್ರಮಗಳು ಈ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಹಾಗೂ ಸಂಗಡಿಗರಿಂದ ಭಜನೆ ಪದ. ಹೇಗೆ ಬರಲಿ ದೇವ ನಿನ್ನ ಪೂಜಾ ಮಂದಿರಕ್ಕೆ, ಹೇಗೆ ಬರಲಿ ದೇವ ನಿನ್ನ ಪೂಜಾ ಮಂದಿರಕ್ಕೆ, ಹೇಗೆ ಬರಲಿ ದೇವ ನಿನ್ನ ಪೂಜಾ ಮಂದಿರಕ್ಕೆ, ಹೇಗೆ ಬರಲಿ ದೇವ ನಿನ್ನ ಪೂಜಾ ಮಂದಿರಕ್ಕೆ. ಈಗ ದಿಹ ಭವ ಬಾಧೆ ಕೇಳು ನನ್ನಾರಿಗೆ, ತೊಳೆದು ನಾನು ಮಡಿಯುಟ್ಟು ಬರಲೆ, ಮೈಯ ತೊಳೆದು ನಾನು ಮಡಿಯುಟ್ಟು ಬರಲೆ, ಮೈಯೊಳಗೆ ಕಾಮಾದಿ ರಿಪುಗಳು ಅಡಗಿ ಹಾರು, ಮೈಯೊಳಗೆ ಕಾಮಾದಿ ರಿಪುಗಳು ಅಡಗಿ ಹಾರು, ಕೈಯೊಳಗೆ ಗಂಧವನ್ನು ಧರಿಸುತ್ತ ಬರಲೆ, ಗೀತೆಗಳ ಹಾಡುತ್ತ ಬರಲೆ, ಶಿವ ತತ್ವ ಗೀತೆಗಳ ಹಾಡುತ್ತ ಬರಲೆ, ಶಿವ ಗುಣಗಳಿಲ್ಲದೆ ಪವ ರೋಗಿಯಾಗಿರೇನು, ಶಿವ ಗುಣಗಳಿಲ್ಲದೆ ಪವ ರೋಗಿಯಾಗಿರೇನು, ಪವಹರನ ನೃತ್ಯ ಹಾಡುತ್ತ ಬರಲೆ, ಅಸಮನೆ ನಾನು ಜಲವಾಗಿ ಬರಲೆ, ಅಸನಿಲ್ಲದ ಮನವು ಕರಗುದಿಹುದಲ್ಲ, ಬಿಡಲಿ ಕತ್ತಲೆ ಕೂಪವಾಗಿ ಹೇನು ಹೇಗೆ ಬರಲಿ ದೇವಾ ನಿನ್ನ ಪೂಜಾ ಮಂದಿರಗೆ ಹಣ್ಣು ತಾಯಾಗಿ ನಾ ಬರಲೆ ಒಬ್ಬದಲೆ ಕಾಯುವುದು ಹಣ್ಣು ತಾನಾಗಿಲ್ಲ ಕರ್ಪೂರವಾಗಿ ನಾ ಕರಗಿರಾರಾಜಿಸಲೆ ಪ್ರಮೇಯಾದು